ಅಭಿಮನ್ಯುತಿ ಪೂನದಿ ಸಪ್ತಕಿ ಅರ್ಜುನಾಸಿ ಮೇಲೆ ಮಧು ಕೌರವ ಸೈನ್ಯ ಸಿದ್ಧಾರೆ ಮಗ ದ್ರೋಣಾನಿ ಕಾಯ ಪಣಕ್ಕೆ ಧರು ಚಕ್ರವ್ಯೂಹಾತಿ ಯುಕ್ತಿ ಆದೆ ಮುದ ಬಾಲುತ್ತ ಜೇದ ಅಭಿಮನ್ಯು ಮನ್ನು ವೀರಲ ಚಕ್ರವ್ಯೂಹಕ್ಕೆ ಅಭಿಮನ್ಯು ರಣಿತನ ಸುಭದ್ರೂತ ಸೈನ್ಯ ಪಾಹಿಲೆ ಅಸಂಖ್ಯಾತ ಶರಣಿ ಶಿರೆ ಜಿ ಪುನಬಿ ಜಿ ಯುದ್ಧ ಕೇಳೆ ನಿರ್ವಾಣ ಜೇಲ ಅಭಿಮನ್ಯು ಮನ್ಯು ವೀರ ರಾಣಿ ಚಕ್ರಭೂಮಿ ದ್ರೋಣಾನಿ ಮಗ ದ್ರೋಣಾನಿ ಧನುಷ್ಯ ಹಾಡಿಲಿ ಅಂಗಿಸ ಕವಚ ಮೋಗಿಲ ರಥ ಕೇಲಾ ವೀರ ಧಾಬುಲಿ ಆಲೆ ಸದ್ರತ ದುಶ್ಯಾಸನ ಪುತ್ರೆ ಗದಾ ಪ್ರಹಾರ ಕೇಲಾ ಅಭಿಮನ್ಯು ರಣಿ ಪಡಲ ಪಡಲ ಅಭಿಮನ್ಯು ಕೃಷ್ಣ ಅರ್ಜುನ ಆಲೆ ಶಿಬಿರ ರಾತ್ರಿ ಬಸಲೆಯ ಮೂಕ ಪುತ್ರ ಭೀಮಾನ ಬಾಳ ಸಾಗಿ ಪಾಲಿ ಪಡಲಾ